ಒಟ್ಟು ಜನಸಂಖ್ಯೆ 2,78,400. ಇಲ್ಲಿ 1,03,550 ಮಹಿಳಾ ಮತ್ತು 1,12,477 ಪುರುಷ ಮತದಾರರಿದ್ದಾರೆ. ಒಟ್ಟು 2,16,027 ಮತದಾರರಿದ್ದಾರೆ. 4,762 ವಿಶೇಷ ಚೇತನರಿದ್ದಾರೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸರ್ವಿಸ್ ವೋಟರ್ಸ್ ಇಲ್ಲಿದ್ದಾರೆ. ಚುನಾವಣೆಯಲ್ಲಿ ಬಿಜೆಪಿಯಿಂದ ಹಾಲಿ ಶಾಸಕ ಪ್ರಭು ಚೌಹಾಣ 4ನೇ ಬಾರಿ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ. ಕಾಂಗ್ರೆಸ್ನಿಂದ ಭೀಮಸೇನ್ ರಾವ್ ಶಿಂಧೆ ಕಣದಲ್ಲಿದ್ದಾರೆ. ಜೆಡಿಎಸ್ನಿಂದ ಜೈಸಿಂಗ್ ರಾಥೋಡ್ ಕಣದಲ್ಲಿದ್ದಾರೆ. 2013ರಲ್ಲಿ ಇಲ್ಲಿ ಶೇಕಡ 68.27% ಮತದಾನವಾಗಿತ್ತು. 2018ರಲ್ಲಿ ಶೇಕಡ 68.73% ಮತದಾನವಾಗಿತ್ತು. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಈಗ ವೇಳೆ 6:56.20 ಆಕಾಶವಾಣಿ ಭದ್ರಾವತಿ. DJ Pro by Axel Technology, unregistered version. ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೀಟ ಹತೋಟಿ ಮುಂಜಾಗ್ರತಾ ಕ್ರಮ, ಈ ಬಗ್ಗೆ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಕೆ ಶಿವಣ್ಣ ಅವರೊಂದಿಗೆ ಸಂದರ್ಶನ ಕೇಳೋಣ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೃಷಿ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ಶಿವಮೊಗ್ಗದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಬಿಕೆ ಶಿವಣ್ಣ ಸರ್ ನಮ್ಮ ಜೊತೆ ಇದ್ದಾರೆ. ಅವರು ಇಂದು ನಮಗೆ ಕೀಟ ಹತೋಟಿಯ ಮುಂಜಾಗ್ರತಾ ಕ್ರಮಗಳು ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇಂದಿನ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ತಾವು ಕೀಟ ಹತೋಟಿಯ ಮುಂಜಾಗ್ರತಾ ಕ್ರಮಗಳು ಹಿಂಗಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ ಸರ್. ಪೀಡೆ ಅಥವಾ ಕೀಟ ಅಂತಂದ್ರೆ ಏನಪ್ಪ ಅಂತಂದ್ರೆ, ಬೆಳೆಗಳನ್ನು ತಿನ್ನದಲ್ಲದೆ ರೋಗ ಹರಡಿ ಬೆಳೆಯ ಸಂಪೂರ್ಣ ನಾಶ ಮಾಡತಕ್ಕ, ಅಂದ್ರೆ ಒಟ್ಟಾರೆ ಮಾನವನ ಹಿತಕ್ಕೆ ಧಕ್ಕೆ ತರತಕ್ಕಂತ ಯಾವುದೇ ಜೀವಿ ಆದ್ರೂ ಅದನ್ನ ನಾವೊಂದು ಪೀಡೆ ಅಥವಾ ಕೀಟ ಅಂತ ಕರಿತೀವಿ. ಬೆಳೆ ಮತ್ತು ಪೀಡೆಗಳಿಗೆ ಅವಿನಾಭಾವ ಸಂಬಂಧ ಇರುತ್ತೆ. ಅಂದ್ರೆ ವರ್ಷ ಪೂರ್ತಿ ಸಂಬಂಧ ಇರೋದ್ರಿಂದ ಅವು ಬೆಳೆಗಳ ಮೇಲೆ ಅವಲಂಬಿಸಿ ನಮ್ಮ ಬೆಳೆಗಳನ್ನು ನಾಶ ಮಾಡ್ತಾ ಹೋಗ್ತಿರ್ತವೆ. ಇತ್ತೀಚೆಗೆ ನಾವು ಏನ್ ಮಾಡ್ತಿದೀವಿ ಅಂತಂದ್ರೆ, ಅಧಿಕ ಇಳುವರಿ ತಳಿ ಅಥವಾ ರಸಭರಿತ ತಳಿಗಳು, ಹೈಬ್ರಿಡ್ ತಳಿಗಳು ಅಂತ ಏನ್ ನಾವು ಎಲ್ಲ ಕಾಲದಲ್ಲಿ ಬೆಳೆಯೋದ್ರಿಂದ ಅವು ಹೆಚ್ಚಿನ ಪೋಷಕಾಂಶಗಳನ್ನು ತೆಗೆದುಕೊಂಡು ಅತಿ ಉಲುಸಾಗಿ ಬೆಳೀತಾ ಇರ್ತವೆ. ಈ ರೀತಿ ಬೆಳೆಯೋದ್ರಿಂದ ಅವುಗಳನ್ನು ಅವಲಂಬಿಸಿರುವ ಕೀಟಗಳಿಗೆ ವರ್ಷವಿಡೀ ಆಹಾರ ಮತ್ತು ವಸತಿ ಕೊರತೆ ಆಗೋದಿಲ್ಲ. ಆದ್ದರಿಂದ ಇದಕ್ಕೆ ಅವಿನಾಭಾವ ಸಂಬಂಧ ವರ್ಷವಿಡೀ ಇರುತ್ತೆ ಅಂತ ನಾವು ಹೇಳ್ತಾ ಇದೀವಿ. ಈಗಾಗಲೇ ಮುಂಗಾರು ಪ್ರಾರಂಭ ಆಗ್ತಾ ಇದೆ. ಈ ಮುಂಗಾರು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ರೈತರುಗಳು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಮುಂಬರುವ ಕೀಟಗಳ ಸಾಂದ್ರತೆ ಕಡಿಮೆ ಮಾಡಿ ಉತ್ತಮ ಗುಣಮಟ್ಟದ ಬೆಳೆಯನ್ನು ಪಡೆಯುವುದಲ್ಲದೆ ಅಧಿಕ ಇಳುವರಿಯನ್ನು ಸಹ ಪಡೆಯಬಹುದು ಅಂತ ನಾನು ಹೇಳ್ತಿದ್ದೀನಿ. ಸರ್, ಮುಂಗಾರು ಪ್ರಾರಂಭವಾಗ್ತದೆ ಅಂತ ಹೇಳ್ತಾ ಇದ್ರೆ, ಜೊತೆಗೆ ರೈತರು ಒಂದು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸ್ವಲ್ಪ ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿದ್ರೆ, ಏನೇನು ಸರ್ ಮುಂಜಾಗ್ರತಾ ಕ್ರಮಗಳನ್ನ ರೈತರು ವಹಿಸಬೇಕು ಅಂತೀರ? ಮುಂಜಾಗ್ರತಾ ಕ್ರಮಗಳು ಸುಮಾರು ಇದೆ. ಅದರಲ್ಲಿ ಮೊದಲಿಂದಾಗಿ ಏನಪ್ಪ ರೈತರು ಮಾಡಿರ್ಬೇಕಂದ್ರೆ, ಹೋದ ವರ್ಷ ಏನು ಬೆಳೆ ಬೆಳೆದಿರ್ತಾರ ಆ ಬೆಳೆ ಭೂಮಿನಲ್ಲಿ ಮಾಗಿ ಉಳುಮೆ ಮಾಡಬೇಕು. ಮಾಗಿ ಉಳುಮೆ ಮಾಡೋದ್ರಿಂದ ಕೀಟಗಳು ಏನು ಕೋಶಾವಸ್ಥೆಗೆ ಅಥವಾ ಮೊಟ್ಟೆಗಳು ಮಣ್ಣಿನಲ್ಲಿ ಇದ್ರೆ ಅವು ಬಿಸಿಲಿನ ತಾಪಕ್ಕೆ ಹೊರಗೆ ಬಂದ್ಬಿಟ್ಟು ಎಲ್ಲ ಸತ್ತೋಗ್ತವೆ. ಇದು ಮಾಗಿ ಉಳುಮೆ ಒಂದೆರಡು ಸಾರಿ ಮಾಡಿದ್ರೆ ಬಿಸಿಲಿನಲ್ಲಿ ಬಹಳ ಒಳ್ಳೇದಾಗುತ್ತೆ. ಅದೇ ರೀತಿ ಕೆಲವೊಂದು ಕೀಟ ಆಳದಾಗಿರ್ತವೆ, ಆಳದಲ್ಲಿ ಮೊಟ್ಟೆ ಕೋಶ ಅಥವಾ ಮರಿಗಳು ಇರುತ್ತಿರ್ತವೆ. ಅವು ಮುಂದಿನ ಮಳೆ ಬಂದ ತಕ್ಷಣ ಬೆಳೆಗೆ ಬಂದು ನಾಶ ಮಾಡೋಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಸಹ ಮಾಗಿ ಉಳುಮೆ ಮತ್ತು ಆಳವಾದ ಉಳುಮೆ ಇದು ಮುಂಜಾಗ್ರತಾ ಕ್ರಮವಾಗಿ ಮಾಡಬೇಕು. ಇದಲ್ಲದೆ ಪ್ರದೇಶಕ್ಕೆ ಅನುಕೂಲವಾಗಿ ತಳಿಗಳನ್ನು ಮೊದಲೇ ನಾವು ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಬಿತ್ತನೆ ಮಾಡಿ ಅಥವಾ ಸಸಿ ಮಡಿ ಮಾಡಿಕೊಂಡು ಒಟ್ಲು ಮಡಿ ಮಾಡಿಕೊಂಡು ಸಮಯಕ್ಕೆ ತಕ್ಕಂತೆ ನಾವು ಮುಂಚಿತವಾಗಿ ಬಿತ್ತನೆ ಮಾಡಿದರೆ ಕೀಟಗಳ ಸಾಂದ್ರತೆ ಕಡಿಮೆ ಆಗ್ತದೆ. ಕೀಟ ಮತ್ತು ರೋಗ ನಿರೋಧಕ ತಳಿಗಳ ಬಳಕೆನೂ ಸಹ ನಮಗೆ ಬಹಳ ಮುಖ್ಯವಾಗಿರುತ್ತೆ. ಯಾಕಂತಂದ್ರೆ ಕೆಲವೊಂದು ಕೀಟಗಳಿಗೆ ರೋಗಗಳೇ ಬರೋದಿಲ್ಲ, ಅಂತ ತಳಿಗಳನ್ನು ನಾವು ಬಳಕೆ ಮಾಡಿ ಬಿತ್ತನೆ ಮಾಡಿಕೊಂಡ್ರೆ ಅದರ ಮೇಲೆ ಸಿಂಪಡಿಸಬೇಕಾದ ಔಷಧಿಗಳ ಪ್ರಮಾಣ ಕಡಿಮೆ ಮಾಡೋದ್ರಿಂದ ಗುಣಮಟ್ಟದ ಸಾವಯವ ಪದಾರ್ಥಗಳು ನಮಗೆ ದೊರೆಯುತ್ತೆ. ಇನ್ನು ಬೀಜೋಪಚಾರ ಅನ್ನೋದು ಅತಿ ಮುಖ್ಯವಾದ್ದು. ಇದು ಮುಂಗಾರಿಗೆ ಮುಂಚೆನೆ ನಾವು ಬೀಜಗಳನ್ನು ಏನು ಖರೀದಿ ಮಾಡಿರ್ತೀವೋ ಅದಕ್ಕೆ ಕ್ಲೋರೋಪೈರಿಪಾಸ್ ಅನ್ನೋ ಕೀಟನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ 5 ಮಿಲಿಲೀಟರ್ನಂತೆ ಬೆರೆಸಿಬಿಟ್ಟು ನಾವು ಸಿಂಪರಣೆ ಮಾಡಿದರೆ ಸುಮಾರು 15-20 ದಿನಗಳ ಕಾಲ ಸಸಿ ಮಡಿ ಅಥವಾ ಇದು ಬಿತ್ತನೆ ಮಾಡಿದ್ರಲ್ಲಿ ಅವುಗಳ ಮೇಲೆ ಯಾವುದೇ ತರಹ ರಸ ಇರೋ ಕೀಟಗಳಾಗಲಿ ಅಥವಾ ಕಾಯಿಕೊರಕ ಕೀಟಗಳಾಗಲಿ ಯಾವುದೂ ಬರೋದಿಲ್ಲ. ಇದು ಬಹಳ ಉತ್ತಮವಾದ. ಆಮೇಲೆ ಮುಂದೆ ಬರತಕ್ಕಂಥ ಕೀಟಗಳಿಗೆ ನಾವು ನೈಸರ್ಗಿಕವಾಗಿ ದೊರೆಯುವ ಕೀಟನಾಶಕಗಳು ಅಥವಾ ಬೇರೆ ಬೀಜ ಕಷಾಯನ ಅಥವಾ ಸಿಂಥೆಟಿಕ್ ಕೆಮಿಕಲ್ ಅಂತೀವೋ ಅವುಗಳನ್ನು ಬಳಕೆ ಮಾಡಿಬಿಟ್ಟು ಪ್ರತಿ ಹಂತದಲ್ಲೂ ನಾವು ಕೀಟಗಳ ಸಾಂದ್ರತೆ ನೋಡ್ಕೊಂಡ್ಬಿಟ್ಟೇ ನಾವು ಸಿಂಪರಣೆ ಮಾಡಿದರೆ ನಮಗೆ ಎಕಾನಮಿ ಆಗಿರುತ್ತದೆ. ಇನ್ನು ನಮಗೆ ಒಕ್ಕಲು ಮಡಿ ಅಥವಾ ಪಾತಿ ಅಂತ ಏನು ಮಾಡಿ ಸಸಿ ಮಡಿ ಮಾಡಿ ಕೆಲವೊಂದು ಆಹಾರ ಬೆಳೆಗಳು ಅಥವಾ ಬೆಳೆಗಳನ್ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವೋ ಅಂಥವುಗಳಿಗೆ ನೈಲಾನ್ ಬಳಕೆ ಮಾಡೋದ್ರಿಂದ ಅಲ್ಲಿಗೆ ರಸ ಇರುವ ಕೀಟಗಳು ಒಳಗಡೆ ಹೋಗೋದಿಲ್ಲ. ಇದರಿಂದ ನಮಗೆ ಉತ್ತಮವಾದ ಒಕ್ಕಲು ಮಡಿ ಅಥವಾ ಸಸಿ ಮಡಿ ದೊರೆಯುತ್ತದೆ. ಆ ಸಸಿಗಳನ್ನು ನಾವು ಮುಖ್ಯ ತಾಕಗಳಲ್ಲಿ ನಾಟಿ ಮಾಡಿದರೆ ಯಾವುದೇ ತರಹ ರೋಗ ಮತ್ತು ಕೀಟಗಳು ಬರೋದಿಲ್ಲ. ಮತ್ತೆ ರೈತರಲ್ಲೂ ಸಹ ಮಿಶ್ರ ಬೆಳೆ ಪದ್ಧತಿ ಅಂತ ಇರುತ್ತೆ ಅಥವಾ ಏಕ ಬೆಳೆ ಪದ್ಧತಿ ಅಂತ ಇರುತ್ತೆ, ಇದು ಆಕರ್ಷಕ ಬೆಳೆಗಳು ಅಂತಲೂ ಇರ್ತವೆ. ಇವೆಲ್ಲವುಗಳನ್ನು ನಾವು ಕಾಲಕಾಲಕ್ಕೆ ಅನುಗುಣವಾಗಿ ಆಮೇಲೆ ಸಮಯಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಮತ್ತೆ ಆಯಾ ಪ್ರದೇಶಗಳಿಗೆ ಸೂಕ್ತವಾದ ಬೆಳೆಗಳಿಗೂ ಅನುಸರಿಸಿಕೊಂಡ್ಬಿಟ್ಟು ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸಿದರೆ ಕೆಲವೊಂದು ಕೀಟಗಳು ಬರೋದಿಲ್ಲ. ಈ ಮಿಶ್ರ ಬೆಳೆ ಅಂದರೆ ಏನಪ್ಪ ಅಂತಂದರೆ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಬೆಳೆಗಳನ್ನು ಒಂದೇ ಜಮೀನಿನಲ್ಲಿ ಏಕಕಾಲದಲ್ಲಿ ಬೆಳೆಯುವುದರಿಂದ ಕೆಲವೊಂದು ಕೀಟಗಳು ನಮ್ಮ ಮುಖ್ಯ ಬೆಳೆಗಳ ಮೇಲೆ ಕಮ್ಮಿಯಾಗಿ ಹೋಗುತ್ತವೆ. ಅದೇ ರೀತಿ ಕಾಡು ಪ್ರಾಣಿಗಳಿಗೆ ನಾವು ಏನಾದರೂ ತಂತಿ ಬೇಲಿ ಅಳವಡಿಸಿದರೆ, ಈಗ ಉದಾಹರಣೆಗೆ ನಮಗೆ ಆನೆ ಕಾಟ ಜಾಸ್ತಿ ಆಗುತ್ತೆ ಅಂತೇಳಿ ಎಲ್ಲ ಕಡೆನೂ ಕೇಳ್ತಾ ಇದೀವಿ. ಇದು ಕಂದಕ ತೋಡೋದ್ರಿಂದ ಅಥವಾ ತಂತಿ ಬೇಲಿಯನ್ನು ಅಳವಡಿಸೋದ್ರಿಂದ ಆನೆಗಳ ಉಪಟಳನ ನಾವು ನಿರ್ವಹಣೆ ಮಾಡ್ಕೋಬಹುದು. ಕೆಲವೊಂದು ನೈಸರ್ಗಿಕ ನಿವಾರಕಗಳಂತೀವಿ, ನ್ಯಾಚುರಲ್ ರಿಪೆಲೆಂಟ್ಸು ಅಥವಾ ಬಯೋಫಿಸಿಕಲ್ ಬ್ಯಾರಿಯರ್ಸ್ ಅಂದರೆ ಕಂದಕ ತೋಡೋದು ಅಂತ ಹೇಳ್ತಿದ್ದೀವಿ. ಅದ ಆನೆ ಕಂದಕ ತೋಡೋದು ಮತ್ತು ಮಂಗಗಳಿಗೆ ಪಟಾಕಿ ಸಿಡಿಸೋದು ಅಥವಾ ಏರ್ಗನ್ನಿಂದ ಹೊಡೆಯೋದ್ರಿಂದ ಪಕ್ಷಿಗಳು ಅವೆಲ್ಲ ದೂರ ಹೋಗ್ತವೆ. ಮತ್ತು ಈ ಮಂಗ ಕರಡಿ ಇವೆಲ್ಲ ಏನು ಜಮೀನಿನಲ್ಲಿ ಹಾವಳಿ ಮಾಡ್ತಾವೋ ಅವುಗಳಿಗೆ ಹತ್ತಿರ ಬರೋದಿಲ್ಲ. ವಿದ್ಯುತ್ ತಂತಿ ಬೇಲಿಯನ್ನು ನಾವು ಅಲ್ಲಲ್ಲಿ ಬಳಸೋದ್ರಿಂದ ಕಡವೆಗಳು ಬರೋದಿಲ್ಲ, ಆನೆಗಳು ಬರೋದಿಲ್ಲ, ಸ್ವಲ್ಪ ಮಂಗಗಳು ಅಥವಾ ಕಾಡು ಹಂದಿಗಳು ಉಪಟಾಳ ಏನಿದೆಯೋ ಅದನ್ನು ಸಹ ನಾವು ಕಡಿಮೆ ಮಾಡ್ಕೋಬಹುದು. ಮತ್ತು ಆಕರ್ಷಕ ಬೆಳೆ ಅಂತ ಒಂದು ಇತ್ತೀಚೆಗೆ ನಾವು ಆಧುನಿಕ ಕೃಷಿ ಪದ್ಧತಿಯಲ್ಲಿ ಹೆಚ್ಚಾಗಿ ಬಳಸ್ತಿದ್ದೀವಿ. ರೈತರುಗಳಿಗೂ ಇದು ಸ್ವಲ್ಪ ಮನದಟ್ಟಾಗಬೇಕಾಗತ್ತೆ. ಆಕರ್ಷಕ ಬೆಳೆ ಅಂತಂದರೆ ಉದಾಹರಣೆಗೆ ಒಂದು ನಾವು ಚೆಂಡು ಹೂವು ಅಂತ ಹೇಳ್ತೀವಿ. ಈ ಚೆಂಡು ಹೂವನ್ನು ನಾವು ಪ್ರತಿ 30 ಸಾಲು ತಂಬಾಕಿಗೆ 1 ಸಾಲು ಚೆಂಡು ಹೂವಿನ ಆಫ್ರಿಕನ್ ಚೆಂಡು ಕಿತ್ತಳೆ ನೇರಳೆ ಬಣ್ಣದಿರ್ತಕ್ಕಂಥದ್ದನ್ನ ನಾವು ಬಳಸಿದರೆ ಮೊದಲು ಹೆಲಿಕೋವರ್ಪ ಅನ್ನೋ ಏನು ಕೀಟ ಇದೆಯೋ ಬಂದು ಈ ಚೆಂಡುವಿನ ಮೇಲೆ ಬರುತ್ತೆ. ಆಗ ಚೆಂಡುವಿನಲ್ಲಿ ಮೊಟ್ಟೆ ಇಟ್ಟು ಮರಿಯಾಗಿ ಅದು ತಿನ್ನೋದ್ರೊಳಗೆ ನಮ್ಮ ಮುಖ್ಯ ತಂಬಾಕು ಬೆಳೆ ಏನಿರುತ್ತೆ ಅದು ದೊಡ್ಡದಾಗಿಬಿಡುತ್ತೆ. ಆಗ ತಂಬಾಕಿನ ಬೆಳೆ ಮೇಲೆ ಇದರ ಹಾವಳಿ ಕಮ್ಮಿ ಆಗುತ್ತೆ. ಆವಾಗ ಚೆಂಡು ಬೆಳೆಯೋದ್ರಿಂದ ಚೆಂಡುವಿನಿಂದ ನಾವು ಲಾಭನೂ ಪಡ್ಕೋಬಹುದು ಮತ್ತು ತಂಬಾಕಿಗೆ ಬೀಳ್ತಕ್ಕಂಥ ಹೆಲಿಕೋವರ್ಪ ಕೀಟವನ್ನು ನಿಯಂತ್ರಣ ಮಾಡ್ಕೋಬಹುದು. ಇದಲ್ಲದೆ ಹರಳು ಬೆಳೆ ಅಂತ ಒಂದಿದೆ, ಅದು ತಂಬಾಕಿನ ಸಸಿಮಡಿಗಳಲ್ಲಿ ಸಸಿಮಡಿ ಮಾಡೋದಕ್ಕಿಂತ ಮುಂಚೆನೆ ನಾವು ತಂಬಾಕಿನಲ್ಲಿ ಸೂತ ಹರಳಿನ ಗಿಡಗಳನ್ನು ಹಾಕೋದ್ರಿಂದ ಸ್ಪೋಡಾಪ್ಟ್ರಾ ಅಂತ ಏನಿರ್ತವೋ ಎಲೆ ತಿನ್ನು ಹುಳು ಅಂತೀವಿ ಇದನ್ನು ಅದು ಬಂದು ಅದರಗಳ ಮೇಲೆ ಮೊಟ್ಟೆಗಳಿರುತ್ತೆ. ಅಂಥ ಮೊಟ್ಟೆಗಳನ್ನು ನಾವು ಭೌತಿಕವಾಗಿ ಹಿಡಿದು ಸಾಯಿಸಿದ್ರಿಂದ ಕೊಲ್ಲೋದ್ರಿಂದ ಎಲೆಗಳನ್ನು ತೆಗೆದು ತಂಬಾಕಿನ ಮೇಲೆ ಕೀಟಗಳ ಸಾಂದ್ರತೆ ಕಮ್ಮಿ ಆಗುತ್ತೆ. ಸಾಮಾನ್ಯವಾಗಿ ರೈತರುಗಳು ಹಿಂದಿನ ಕಾಲದ ರೈತರುಗಳು ಅಂದರೆ ಹಳೆಯ ರೈತರುಗಳು ಏನು ಹೇಳ್ತಾರಪ್ಪ ಅಂದರೆ ಮಳೆ ಬಂದ ತಕ್ಷಣ ನೀವು ಬೆಳೆ ಬಿತ್ತನೆ ಮಾಡಬೇಡ್ರಿ ಅಂತೇಳಿ. ಇದು ಕಾರಣ ಏನಪ್ಪ ಅಂತಂದರೆ ಮಳೆ ಬಂದ ತಕ್ಷಣ ಕಳೆ ಅವು ಮತ್ತು ಇನ್ನಿತರ ಗಿಡಗಂಟಿಗಳು ಎಲ್ಲ ಬೆಳೀತವೆ. ಸ್ವಲ್ಪ ಬೆಳೆದು ದೊಡ್ಡವಾದರೆ ಅವು ಯಾವುದೇ ಕೀಟ ಹೊರಗೆ ಬಂದರೂ ಅವಕ್ಕೆ ಆಶ್ರಯ ಕೊಟ್ಟು ಅವುಗಳ ಮೇಲೆ ತಿಂತಾ ಹೋಗ್ತವೆ. ಮೊದಲನೇ ಮಳೆಗೆ ನಾವು ಬಿತ್ತನೆ ಮಾಡಿದರೆ ಅದರ ಮೇಲೆ ಕೀಟಗಳ ಸಾಂದ್ರತೆ ಜಾಸ್ತಿ ಆಗಿಬಿಟ್ಟು ನಮ್ಮ ಬೆಳೆಗಳ ಮೇಲೆ ಹಾವಳಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ರೈತರದು ಹಳೆ ಪದ್ಧತಿಗಳನ್ನು ಸಹ ನಾವು ಅಳವಡಿಸ್ಕೊಳ್ಳೋದ್ರಿಂದ ನಾವು ಇದು ಮುಂಜಾಗ್ರತೆ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತಂದ್ರೆ ನಾವು ಮಳೆ ಬರೋದಕ್ಕಿಂತ ಮುಂಚೆನೆ ಮುಂದಿನ ಬೆಳೆ ಇಡಬೇಕಂತಂದ್ರೆ ಬದುಕೊಚ್ಚುತ್ತೀವಿ. ಯಾಕಪ್ಪ ಬದುಕೊಚ್ಚುತ್ತೀವಿ ಅಂತಂದ್ರೆ ಬದುವಿನ ಮೇಲೆ ಹುಲ್ಲು ಗಂಟೆ ಹೂವು ಗಿಡಗಳು ಅವೆಲ್ಲ ಇರ್ತವೆ. ಆ ಬದುವಿನಲ್ಲಿ ಈ ಮಿಡಿತಿಗಳಿರ್ತವೆ, ಮಿಡಿತಿಗಳು ಮೊಟ್ಟೆಗಳು ಇಟ್ಟಿರ್ತವೆ. ಬದುಕೊಚ್ಚೋದ್ರಿಂದ ಮಿಡಿತಿಗಳು ಮೊಟ್ಟೆ ಅಥವಾ ಮಿಡಿತಿಗಳ ಮರಿಗಳು ಏನಿರ್ತವೋ ಅವು ಹೊರಗಡೆ ಬರ್ತವೆ. ಹೊರಗಡೆ ಬಂದ್ಬಿಟ್ಟು ಬಿಸಿಲಿನ ತಾಪಕ್ಕೆ ಒಳಗಾಗಿ ಸಾಯ್ತವೆ. ಇದೇ ರೀತಿ ಇಲಿ ಹೆಗ್ಗಣಗಳು ಅವು ಸಹ ಬದುವಿನಲ್ಲಿರ್ತವೆ. ಅವು ಈ ಥರ ನಾವು ಕೊಚ್ಚೋದ್ರಿಂದ ಅವು ಹೊರಗಡೆ ಬಂದು ಬಿಸಿಲಿನ ತಾಪಕ್ಕೆ ಹೊರ ದೂರ ಹೋಗೋ ಚಾನ್ಸಸ್ಸು ಅವಕ್ಕೆ ಬಹಳ ಇರೋದ್ರಿಂದ ಮುಖ್ಯ ಬೆಳೆಗೆ ಹಾನಿ ಕಡಿಮೆ ಆಗುತ್ತೆ. ಪಕ್ಷಿಗಳು ನಿಸರ್ಗದ ಅತ್ಯಂತ ಪ್ರೇಮಿಗಳು ಬಹಳಷ್ಟು. ಸುಮಾರು 98% ಜಾತಿ ಪಕ್ಷಿಗಳು ಕೀಟಗಳನ್ನು ಹಿಡಿದುಕೊಳ್ತಾವೆ. ಈ ಪಕ್ಷಿಗಳನ್ನು ನಾವು ಯಾವ ರೀತಿ ಆಕರ್ಷಣೆ ಮಾಡಬೇಕಪ್ಪ ಅಂತ ಅಂದರೆ ಜಮೀನುಗಳಲ್ಲಿ ಮಾಗಿ ಉಳುಮೆ ಮಾಡೋ ಟೈಮಲ್ಲಿ ಏನಿರುತ್ತೆ, ಎಲ್ಲ ಪಕ್ಷಿಗಳು ಅದರ ಟ್ರ್ಯಾಕ್ಟರ್ ಹಿಂದೆ ಅಥವಾ ಎತ್ತಿನ ಏರು ಏನು ಹೊಡಿತೀವೋ ಅದರಿಂದ ಬರ್ತಾ ಇರ್ತವೆ. ಅವು ಸುಮ್ಮನೆ ಬರಲ್ಲ, ಹುಳುಗಳು ಅಥವಾ ಹುಳುಗಳು ಕೋಶಾವಸ್ಥೆ ಏನಿರ್ತವೋ ಅವುಗಳನ್ನ ತಿಂತಾ ಹೋಗ್ತವೆ. ಅದು ನಮಗೊಂಥರ ಖುಷಿನೂ ಆಗುತ್ತೆ, ಅದರಲ್ಲಿರ್ತಕ್ಕಂಥ ಹುಳುಗಳನ್ನೆಲ್ಲ ಹಿಡಿದು ತಿಂದು ಬಹಳ ಖುಷಿ. ಇನ್ನು ಅಲ್ಲಲ್ಲಿ ಜಮೀನಿನಲ್ಲಿ ನಾವು ಬರಡು ಪರ್ಚೆ ಅಂತ ಒಣಗಿದ ಕೊಂಬೆಗಳನ್ನ ನಾವು ಇಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಪಕ್ಷಿಗಳು ಬಂದು ಅದ್ರ ಮೇಲೆ ಕುಂತು ಮತ್ತೆ ಕೆಳಗೆ ಬಂದು ಹುಳ ಉಪ್ಪಡಿ ಏನಿರ್ತಾವ ಬೆಳೆ ಮೇಲೆ ಆಗಲಿ ಬೆಳೆ ಇದ್ರೆ ಇಲ್ಲದ ಇದ್ರೆ ಮಾಗಿ ಉಳುಮೆ ಮಾಡಿದ ಜಾಗದಾಗ ಏನಂತ ಅಲ್ಲಲ್ಲಿ ಒಂದು 8-10 ಪರ್ಚೆಗಳು ಇಟ್ಬಿಟ್ರೆ ಬಹಳ ಚೆನ್ನಾಗಿ ಕೀಟಗಳನ್ನ ಆಯ್ಕೊಂಡು ಹೋಗಿ ತಿಂದು ಖುಷಿಯಾಗಿ ಮೇಲ್ಗಡೆ ಪರ್ಚೆಗಳ ಮೇಲೆ ಕೂತ್ಕೊಳ್ತೀವಿ. ಇದು ಆಕರ್ಷಣೆ. ಇನ್ನು ರೈತರುಗಳು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಅವರು ಏನ್ ಮಾಡ್ತಾರೆ, ಜಮೀನಿನಲ್ಲಿ ಸರಗ ಚೆಲ್ಲದು ಅಂತ ಮಾಡ್ತಾರೆ. ಸರಗ ಚೆಲ್ಲದು ಅಂತಂದ್ರೆ ಏನಂದ್ರೆ ಮುಸುರೆ ಅಂತೀವಿ ನಮ್ಮಲ್ಲಿ. ಮುಸುರೆ ಅಂದ್ರೆ ಅನ್ನ ಮತ್ತೆ ನೀರು ಸೇರಿಸಿ ಚೆಲ್ತಾರೆ. ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ ಆ ಅನ್ನಕ್ಕೆ ಪಕ್ಷಿಗಳು ಆಕರ್ಷಣೆ ಆಗಿ ಬಂದು ನಮ್ಮ ಕೀಡುಗಳು ಏನಿರ್ತಾವ ಪೀಡುಗಳನ್ನು ಅವುಗಳನ್ನ ತಿಂತವೆ. ಇದು ಮಂಡಕ್ಕಿ, ಇತ್ತೀಚೆಗೆ ರೈತರು ಮಂಡಕ್ಕಿನೂ ಚೆಲ್ತಿರ್ತಾರೆ. ಮಂಡಕ್ಕಿಗೆ ಆಕರ್ಷಣೆ ಆಗಿಬಿಟ್ಟು ಬಂದು ಅಲ್ಲಿ ಮಂಡಕ್ಕಿ ತಿನ್ನಕ್ಕೋಸ್ಕರ ಬಂದಾಗ ಹುಳುಗಳು ಕಣ್ಣಿಗೆ ಬೀಳ್ತವೆ, ಹುಳುಗಳನ್ನು ಹಿಡಿದು ತಿಂತವೆ. ಇದು ಒಂದು ಬಹುಮುಖ್ಯವಾದ ಸಾವಯವ ಕೃಷಿಗೆ ಒತ್ತು ಕೊಟ್ಟಾಗಿ ಬೆಳೆದಂಗೆ ಕೀಡುಗಳನ್ನು ಬಹುತೇಕ ಪಕ್ಷಿಗಳು ಏನಿದವೋ ಅವುಗಳನ್ನು ನಾವು ನಿಸರ್ಗದಲ್ಲಿ ಉಳಿಸಿದರೆ ಮಾತ್ರ ನಮ್ಮ ರಾಸಾಯನಿಕ ವಸ್ತುಗಳನ್ನು ಈ ವ್ಯವಸಾಯದಲ್ಲಿ ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ಬೋದು. ಇನ್ನು ಮೋಹಕ ಬಲೆ ಅಂಟು ದ್ರಾವಣಗಳ ಚೆಲ್ಲಿಕೆ, ಕೆಲವೊಂದು ಕೀಟಗಳು ಬೇಗನೆ ಬಂದ್ಬಿಡ್ತವೆ. ಬಂದ್ಬಿಟ್ಟು ಕಳೆ ಇನ್ನು ಬೇರೆ ಆಕರ್ಷಕ ಬೆಳೆ ಏನಿರ್ತವೋ ಅದ್ರ ಮೇಲೆಲ್ಲ ಕುಂತಿರ್ತವೆ. ಈ ಅಂಟು ದ್ರಾವಣನ ನಾವು ಸ್ವಲ್ಪ ಸ್ಪ್ರೇಯರಲ್ಲಿ ಹಾಕಿ ಸಿಂಪರಣೆ ಮಾಡಿದರೆ ಅವು ಅಲ್ಲಿಗೆ ಅದೇ ರೀತಿ ಅಲ್ಲಿ ಬಂದು ಆಕರ್ಷಣೆಯಾಗಿ ಅಂಟು ದ್ರಾವಣಕ್ಕೆ ಸಿಗಾಕೊಂಡು ಸಾಯ್ತವೆ. ಇದಲ್ದಲೆ ನಾವು ಅಂಟು ದ್ರಾವಣ ಸಿಂಪರಣೆ ಮಾಡೋದ್ರ ಜೊತೆಗೆ ಸಿಂಪರಣೆಯಲ್ಲಿ ಸ್ವಲ್ಪ ಅಂಟು ದ್ರಾವಣ ಅಥವಾ ಸೋಪಿನ ನೀರು ಇವುಗಳನ್ನು ಹಾಕಿ ಬೆಳೆಗಳ ಮೇಲೆ ಸಿಂಪರಣೆ ಮಾಡಿದರೆ ಹುಳುಗಳು ಅದು ಕೀಟನಾಶಕ ಅಥವಾ ಇನ್ನೊಂದು ಬೇವಿನ ಬೀಜದ ಕಷಾಯ ಯಾವುದೇ ಆಗ್ತೋ ಬಹಳ ಕಾಲ ಅದರ ಮೇಲೆ ಇರುತ್ತೆ. ಇನ್ನೂ ಮುಖ್ಯವಾಗಿ ಮುಂಜಾಗ್ರತಾ ಕ್ರಮಗಳು ತಗೋಬೇಕಂತಂದ್ರೆ ಬೆಳೆ ಇಡೋದಕ್ಕಿಂತ ಮುಂಚೆ ರೈತರು ಸಾಮಾನ್ಯವಾಗಿ ಹಿಂದಿನ ಬೆಳೆಯಲ್ಲಿ ಕೂಳೆ ಬೆಳೆ ಇರ್ತವೆ ಒಂದು ಅಥವಾ ಹಣ್ಣು ಹಂಬಲು ಬಿದ್ದಿರ್ತವೆ. ಅಡಿಕೆ ತೋಟದಲ್ಲಾದರೆ ಹಿಂಗಾರ ಸತ್ತು ಬೀರುತ್ತೆ. ಇವುಗಳೆಲ್ಲದರಲ್ಲೂ ಅವುಗಳಲ್ಲಿ ಕೀಟನಾಶಕಗಳು ಅಥವಾ ಶಿಲೀಂಧ್ರ ರೋಗನಾಶಕಗಳು ಇದ್ದೇ ಇರ್ತವೆ, ರೋಗದ ಅಂಶಗಳು ಇದ್ದೇ ಇರ್ತವೆ. ಅವುಗಳನ್ನು ನಾವು ಆಯ್ದು ಹೊರಗೆ ತೆಗೆದು ಒಂದು ಕಡೆ ಗುಂಡಿ ಹಾಕಿ ಸುಡೋದ್ರಿಂದ ಅವು ಸಂಪೂರ್ಣವಾಗಿ ಮುಂದಿನ ಬೆಳೆಗೆ ಬರೋದಿಲ್ಲ. ಇದು ಬಹಳ ಮುಖ್ಯವಾದ ಪದ್ಧತಿ ಆಗುತ್ತೆ. ಕೆಲವೊಂದು ಸಾರಿ ನಾವು ನಿರೋಧಕ ತಳಿಗಳನ್ನು ಬಳಸಬೇಕಾಗುತ್ತೆ. ಅಂದರೆ ಇತ್ತೀಚೆಗೆ BT ಹತ್ತಿ ಎಂದನ್ನು ನಾವು ಅದೇ ರೀತಿ BT ಬೆಳೆಗಳು ಸಹ ನಮ್ಮ ದೇಶದಲ್ಲಿ ಬರ್ತಾ ಇದಾವೆ. BT ಹತ್ತಿ ಅದು ನಿರೋಧಕ ಶಕ್ತಿಯನ್ನು ಕಾಯಿಕೊರಕ ಹುಳುಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ. ಇದನ್ನು BT ಹತ್ತಿ ಬರೀ BT ಹತ್ತಿನೇ ನಾವು ಬಳಸ್ಕೊಂಡ್ರೆ ಅದರ ಜೊತೆಗೆ non-BT ಹತ್ತಿನೂ ಅಂದರೆ ನಿರೋಧಕ ಮತ್ತು ನಿರೋಧಕವಲ್ಲದ ತಳಿಗಳನ್ನು ಜೊತೆ ಜೊತೆಯಾಗಿ ಅಂದರೆ ನಿರೋಧಕ ತಳಿ ಅಂತ BT ಏನು ಇರುತ್ತೋ ಅದನ್ನು ಮುಖ್ಯವಾಗಿ ಬೆಳೆದು ಸೂತ್ತ 1-2 ಸಾಲು ನಿರೋಧಕವಲ್ಲ ಅಂದರೆ non-BT ಇನ್ನು ಇದನ್ನ ಅವರು ರೆಫ್ಯೂಜಿ ಅಂತ ಕರೀತಾರೆ. ಅದನ್ನು ಬಿತ್ತನೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಸಂಪೂರ್ಣ ಹುಳುಗಳನ್ನು ಸಾಯೋದೂ ಇಲ್ಲ. ಹುಳುಗಳು ಇರುತ್ತವೆ ಆದರೆ ಮುಖ್ಯ ಬೆಳೆ ಬಿಟಿ ಏನಿರುತ್ತೆ ಅದರ ಮೇಲೆ ಕಡಿಮೆ ಆಗ್ತವೆ, ಯಾವುದು ನಾನ್ ಬಿಟಿ ಕ್ರಾಪ್ ಇರುತ್ತೋ ಅದ್ರ ಮೇಲೂ ಹುಳ ಇರುತ್ತೆ. ಇದರಿಂದ ಹೆಲಿಕೋವರ್ಪನ್ನು ನಾವು ಸಂರಕ್ಷಣೆ ಮಾಡೋದಲ್ಲದೆ ಅದರ ಮೇಲೆ ಬರತಕ್ಕಂಥ ಪರತಂತ್ರ ಜೀವಿಗಳು ಅಥವಾ ಉಪಕಾರಿ ಕೀಟಗಳು ಏನಿರ್ತವೋ ಅವುಗಳನ್ನು ನಾವು ಉಳಿಸ್ಕೊಳ್ಳೋದ್ರಿಂದ ಮುಂದಿನ ಬೆಳೆಗೆ ಅಥವಾ ಅದೇ ಬೆಳೆಗೆ ನಾವು ಕೀಟಗಳನ್ನು ನಿಯಂತ್ರಣ ಮಾಡೋದಕ್ಕೆ ಅನುಕೂಲ ಆಗಿ ಸಮತೋಲನ ವಾತಾವರಣವನ್ನು ನಾವು ಕಾಪಾಡಿಕೊಂಡು ಬರೋದ್ರಿಂದ ಜೈವಿಕ ಏರುಪೇರು ಆಗುವುದಿಲ್ಲ. ಇದು ಬಹಳ ಮುಖ್ಯವಾದ ವಿಧಾನ. ರೈತರುಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬಿಟಿ ಒಂದೇ ಬಿತ್ತನೆ ಮಾಡ್ತಾರೆ, ನಾ ರೆಫ್ಯೂಜಿಯನ್ನ ಬಿತ್ತನೆ ಮಾಡ್ದಂಗಿರುತ್ತೆ. ಇದರಿಂದ ಅವರಿಗೆ ಒಂದು ಸರಿಕ್ಕೆ ಉಪಯೋಗ ಆಗುತ್ತೆ, ಎರಡನೇ ಸರಿ ಮೂರನೇ ಸರಿ ಮಾಡಕ್ ಹೋದ್ರೆ ಅವ್ರಿಗೆ ಉಪಯೋಗ ಆಗೋದಿಲ್ಲ. ಇನ್ನು ನಾವು ಯಾವ್ದಾದ್ರು ಬೆಳೆ ಉದಾಹರಣೆಗೆ ಟೊಮೆಟೊ ಬೆಳೆ ಬೆಳೀತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಟೊಮೆಟೊ ಬೆಳೆ ತಂಬಾಕು ಬೆಳೆ ಇದೇನಾದ್ರು ಬೆಳೀತಾ ಇದ್ರೆ ನಾವು ಪ್ಲಾಸ್ಟಿಕ್ ಉದಿಕೆನ ಹಾಕ್ತೀವಿ ಭೂಮಿ ಮಣ್ಣಿನ ಮೇಲೆ. ಇದರ ಉಪಯೋಗ ಏನಪ್ಪ ಅಂತಂದ್ರೆ ಸಸಿ ಮಡಿಯಲ್ಲಾದ್ರೂ ಹಾಕ್ಬೋದು ಅಥವಾ ಮುಖ್ಯ ಬೆಳೆಯಲ್ಲಿ ಸಹ ಪ್ಲಾಸ್ಟಿಕ್ ಹೊದಿಕೆಯನ್ನು ನಾವು ಒರೆಸಬಹುದು. ಈ ರೀತಿ ಒರೆಸೋದ್ರಿಂದ ಏನಾಗುತ್ತೆ ಅಂದ್ರೆ ಆವಿ ಅಥವಾ ಶಾಖದ ಪ್ರಮಾಣ ಹೆಚ್ಚಾಗಿ ಅಲ್ಲಿ ಬರತಕ್ಕಂಥ ರಸ ಇರುವ ಕೀಟಗಳಿಗೆ ಕುಂದ್ರದಕ್ಕೆ ಅಥವಾ ತಿನ್ನೋದಕ್ಕೆ ಅಥವಾ ರಸ ಇರೋದಕ್ಕೆ ಅಥವಾ ಅವಕಾಶ ಆಗುತ್ತೆ ಮಾಡಿಕೊಡೋದ್ರಿಂದ ಸ್ವಯಂ ಪ್ರೇರಿತವಾಗಿ ಅವು ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ತವೆ. ಇದು ಬಹಳ ಮುಖ್ಯವಾದ ಪದ್ಧತಿ. ಇದನ್ನು ಟೊಮೆಟೊ ಬೆಳೆಯಲ್ಲೂ ಬೆಳಿಬಹುದು, ತಂಬಾಕಿನಲ್ಲೂ ಬೆಳಿಬಹುದು, ಮತ್ತೆ ಕಲ್ಲಂಗಡಿ ಬೆಳೆಯಲ್ಲೂ ಸಹ ಇತ್ತೀಚೆಗೆ ಎಲ್ಲ ಪ್ರಚಲಿತವಾಗಿದೆ. ಇದು ಇನ್ನು ಕೀಟ ದೊಡ್ಡ ದೊಡ್ಡ ಕೀಟಗಳಿದ್ದಾವೆ ಅಂತಂದ್ರೆ ಅಥವಾ ಗುಂಪು ಗುಂಪಾಗಿ ಕೀಟಗಳು ಮೊಟ್ಟೆಗಳನ್ನು ಇಡ್ತವೆ ಅಂತಂದ್ರೆ ಅವುಗಳನ್ನು ನಾವು ಯಾಂತ್ರಿಕವಾಗಿ ಹಿಡಿದು ಕೊಲ್ಲೋದ್ರಿಂದ ಸಾಯಿಸಬಹುದು. ಒಂದು ಉದಾಹರಣೆ ಅಂದ್ರೆ ಈ ಆಲೂಗಡ್ಡೆಯಲ್ಲಿ ಬರತಕ್ಕಂಥ ಕೊಲರಾಡೋ ಬೀಟ್ಲಿಗೆ ಕಂಬಳಿ ಹುಳ ಆಯ್ತು, ಈಲಿಯೋಥಿಸ್ ಆಯ್ತು, ಸಣ್ಣ ಮಕ್ಕಳನ್ನ ಅಥವಾ ಯಾವುದೋ ಕೂಲಿಕಾರನ ಜಮೀನಿನಲ್ಲಿ ಉಪಯೋಗ ಮಾಡಿಕೊಂಡು ಹೇಳಿದ್ರೆ ಅವರು ಹುಳುಗಳನ್ನು ಹಿಡ್ಕೊಂಡ್ಬಂದ್ಬಿಟ್ಟು ಡಬ್ಬಿಗೆ ಹಾಕಿ ಸಾಯಿಸ್ತೀವಿ. ಇದು ಬಹಳ ಉತ್ತಮವಾದದ್ದು. ಇದೆಲ್ಲದಲ್ಲೇ ನಾವು ಎಲ್ಲಾ ಕ್ರಮಗಳನ್ನು ಅನುಸರಿಸಿದ್ರೂ ಕೀಡೆ ಬರುತ್ತಪ್ಪ ಅಂತ ರೈತರು ಬಂದು ಹೇಳ್ತಾನೆ ಇರ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಮಣ್ಣಿನ ಫಲವತ್ತತೆ, ಮನುಷ್ಯನ ಆರೋಗ್ಯ ಅಂತ ಹೇಳ್ತೀನಿ. ಮಣ್ಣಿನ ಆರೋಗ್ಯವೇ ಮನುಷ್ಯನ ಆರೋಗ್ಯ. ಮಣ್ಣಿನ ಆರೋಗ್ಯ ಸರಿಯಾಗಿದ್ರೆ ಫಲವತ್ತಾದ ಬೆಳೆ ಬರುತ್ತೆ. ರಸರಹಿತವಾದ ವಿಗರ್ ಅಂತೀವಿ ನಾವು, ವಿಗರ್ ಹೆಚ್ಚಿಗೆ ಇರೋದ್ರಿಂದ ಅದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಬಲ್ಲ ಗಿಡಗಳು ಸಸಿಗಳು ಇರುತ್ತವೆ. ಆಗ ಕೀಟಗಳು ಇವುಗಳ ಮೇಲೆ ದಾಳಿ ಮಾಡೋದಿಲ್ಲ, ಯಾಕಂದ್ರೆ ಆರೋಗ್ಯವಂತ ಬೆಳೆಗಳ ಮೇಲೆ ಕೀಟಗಳ ಹಾನಿ ಕಡಿಮೆ ಇರುತ್ತೆ. ಆದ್ದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಸಬೇಕಂತಂದ್ರೆ ನಾವು ದನವಿನ ಗೊಬ್ಬರ ಅಥವಾ ಕುಟಿಗೆ ಗೊಬ್ಬರ ಆಗಿ ಮಣ್ಣನ್ನು ಸಹ ಕೆರೆಯಿಂದ ಫಲವತ್ತವಾದ ಮಣ್ಣನ್ನು ಭೂಮಿಗೆ ಸೇರಿಸುವುದರಿಂದ ಉಲುಸಾದ ಬೆಳೆ ಬರುತ್ತೆ. ಕೀಟನಾಶಕಗಳು ಅಂತಂದ್ರೆ ನಾವು ಜೈವಿಕ ಕೀಟನಾಶಕಗಳು ಅಂದ್ರೆ ಬೇವಿನ ಬೀಜದ ಕಷಾಯಗಳು ಬೇರೆ ಬೇರೆ ರೂಪದಲ್ಲಿ ಬರ್ತದವೆ ಮಾರ್ಕೆಟ್ನಲ್ಲಿ. ನಾವೇ ಬೇವಿನ ಬೀಜದ ಕಷಾಯನು ತಯಾರಿಸ್ಕೋಬಹುದು. ಇವುಗಳನ್ನು ಬೆಳೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಕೀಟಗಳು ಇವುಗಳ ಹತ್ತಿರ ಸುಳಿಯೋದಿಲ್ಲ. ಇನ್ನು ಅಡೆತಡೆ ಬೆಳೆಗಳನ್ನು ಸಹ, ಅಡೆತಡೆ ಬೆಳೆ ಅಂದ್ರೆ ಏನಪ್ಪ ಅಂದ್ರೆ ಬಾರ್ಡರ್ ಕ್ರಾಪ್ಸ್ ಅಂತ ಕರಿತೀವಿ. ಟೊಮೆಟೊ ರೈತರುಗಳು ಬೆಳೀತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಎಲ್ಲ ತಾಲೂಕುಗಳಲ್ಲಿ ರೈತರು ಈ ಬೆಳೆ ಬೆಳೆಯುತ್ತಾರೆ. ಇದಕ್ಕೆ ಏನು ಮತ್ತು ಬಿಳಿ ನೊಣ ಅಂತಕ್ಕಂಥವು ಮುಖ್ಯವಾಗಿ ಬರ್ತವೆ. ಅದಲ್ಲದೆ ಈಲಿಯೋಥಿಸ್ ಅಥವಾ ಹೆಲಿಕೋರ್ಪ ಹುಳ ಅಂತ ಮೊದಲು ನಾವು ಏನ್ ಹೇಳಿವೋ ಅದು ಸಹ ಹಣ್ಣನ್ನು ಕಾಯಿ ಕೊರಕ ಹುಳ ಅಂತ ಕರಿತೀವಿ. ಇದನ್ನು ಈ ತರ ಬರುತ್ತವೆ. ಈ ಏನು ಮತ್ತು ಬಿಳಿ ನೊಣನ ನಾವು ನಿಯಂತ್ರಣ ಮಾಡಬೇಕಂದ್ರೆ ಅಡೆತಡೆ ಬೆಳೆ ಅಂದ್ರೆ ಸೂತ ತೋಟದ ಅಂದ್ರೆ ಟೊಮೆಟೊ ಪ್ಲಾಟ್ ಸುತ್ತ ಒಂದು ಐದಾರು ಸಾಲು ಎತ್ತರವಾಗಿ ಬೆಳೀತಕ್ಕಂಥ ಮೆಕ್ಕೆಜೋಳ ಅಥವಾ ಜೋಳ ಅಥವಾ ಸಜ್ಜೆ ಇವುಗಳನ್ನು ನಾವು ಬೆಳೆಯೋದ್ರಿಂದ ಅವು ಬೇರೆ ತೋಟ ಅಥವಾ ಬೇರೆ ಟೊಮೆಟೊ ತೋಟದಿಂದ ಪಕ್ಕದ ಹೊಲದಿಂದ ಬರೋದಕ್ಕೆ ಅಡಚಣೆ ಉಂಟು ಮಾಡಿ ಆ ಹುಳುಗಳು ಅಲ್ಲೇ ಹಿಡಿದು ನಿಲ್ಲಿಸ್ದಂಗಾಗತ್ತೆ. ಇದು ಒಂದು ಮುಖ್ಯವಾದ ಅಡೆತಡೆ ಬೆಳೆ ಅಂತ ನಾವು ಕರಿತೀವಿ. ಇನ್ನು ಮೋಹಕ ಬಲೆಗಳ ಬಳಕೆ, ಮೋಹಕ ಬಲೆಗಳು ಅಂದ್ರೆ ಫೆರಮೋನ್ಸ್ ಅಂತೀವಿ. ಫೆರಮೋನ್ಸ್ ನ ಬಳಕೆ ಮಾಡೋದ್ರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ಏನಪ್ಪಾ ಅಂತಂದ್ರೆ ನಾವು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ನಾವು ಅಲ್ಲಲ್ಲಿ ಒಂದು ಎಕರೆಗೆ ಒಂದು ಎರಡು ಮೋಹಕ ಬಲೆಗಳನ್ನು ಅಳವಡಿಸಿದ್ರೆ ಒಂದು ಬಲೆಗೆ ಎರಡು ಅಥವಾ ಮೂರು ಪತಂಗ ಬಂದ್ರೆ ಓ ಈ ವರ್ಷ ಪತಂಗ ಗ್ಯಾರಂಟಿ ಬರುತ್ತೆ. ಈ ಹುಳ ನಮ್ಮ ತೋಟಕ್ಕೆ ಬರ್ತಿ ಬೆಳೆಗಳಿಗೆ ಆಕರ್ಷಣೆ ಆಗಿ ನಮ್ಮ ಬೆಳೆ ಹಾಳು ಮಾಡುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ಮುಂಜಾಗ್ರತವಾಗಿ ಅದೇ ನಮಗೆ ಇಂಡಿಕೇಶನ್ ಸಿಂಪ್ಟಮ್ ಇದ್ದಂಗೆ ಅದ್ರ ಮೇಲೆ ನಾವು ಕೀಟನ ಹತೋಟಿಗಳ ಕ್ರಮನ ತಗೋಬಹುದು ಅಂತ ತೀರ್ಮಾನ ಮಾಡ್ಕೊಂಡು ತೀರ್ಮಾನ ಮಾಡಿ ಕೀಟಗಳನ್ನು ಹತೋಟಿ ಮಾಡೋದ್ರಿಂದ ಯಾವುದೇ ತರ ಬೆಳೆ ನಾಶ ಆಗೋದಿಲ್ಲ. ಇಲ್ಲದೇ ಇದ್ರೆ ನಾವು ಅದನ್ನ ಗಮನದಲ್ಲಿ ಇಲ್ಲ ಅಂತಂದ್ರೆ ಕೀಟ ಬರುತ್ತೆ ಹಾನಿ ಆದ್ಮೇಲೆ ನಾವು ಯೋಚನೆ ಮಾಡ್ತೀವಿ, ಹುಳುಗಳು ಬಂದಿದ್ದಾವೆ ಅಂತ ಹೇಳಿ ಮತ್ತೆ ಸಿಂಪರಣೆ ಮಾಡಿದ್ರೆ ಅಷ್ಟೊತ್ತಿಗೆ ಏನು ತೊಂದರೆ ಆಗಿರುತ್ತೋ ಅಥವಾ ಹಾನಿ ಆಗಿರುತ್ತೋ ಹಾನಿ ಹಾನಿನೇ, ಮುಂಬರೋ ಹಾನಿನ ತಪ್ಪಿಸ್ಕೋಬಹುದು, ಅಷ್ಟೇ. ಹಾನಿಯಾಗಿದ್ದು ನಾವು ಮತ್ತೆ ರಿಕವರಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಮೋಹಕ ಬಲೆಗಳ ಎಲ್ಲ ಜಾತಿ ಕೀಟಗಳಿಗೂ, ಅದರೂ ಪತಂಗ ಜಾತಿ ಕೀಟಗಳಿಗೆ ಹೆಚ್ಚಿನದಾಗಿ ಬಂದಿದೆ. ಇದು ರೈತರಿಗೆ ಪ್ರಚಲಿತವಾಗಿದೆ, ಆದರೆ ಅವರು ಮನಸ್ಸು ಮಾಡಿ ಉಪಯೋಗ ಮಾಡಿಕೊಂಡ್ರೆ ಮಾತ್ರ ಇದ್ರೇನೇ ಹೆಚ್ಚಿನ ಉಪಯೋಗ ಮಾಡಿದರೆ ಹೆಚ್ಚಿನ ಲಾಭ ಬರುತ್ತೆ, ಇದ್ರ ಬೆಲೆನೂ ಕಡಿಮೆ ಇರ್ತದೆ. ಇನ್ನು ದಾಳಿಂಬೆ ಹಣ್ಣು ಇತ್ತೀಚೆಗೆ ನಾವು ಎಲ್ಲ ಕಡೆ ಯಥೇಚ್ಛ ಬೆಳಿತೀವಿ. ದಾಳಿಂಬೆದೇನಪ್ಪ ಅಂದರೆ ದಾಳಿಂಬೆಗೆ ಆನಾರ್ ಬಟರ್ಫ್ಲೈ ಅಂತೇಳಿ ಒಂದು ಕಾಯಿ ಕೊರಕ ಹುಳು ಬರುತ್ತೆ, ಹಣ್ಣು ಕೊರಕ ಹುಳು ಅಂತ ಕರಿತೀವಿ ಇದಕ್ಕೆ. ಈ ನಾವು ಒಂದೊಂದು ಹಣ್ಣಿಗೆ ಅವು ರಫ್ತು ಮಾಡಬೇಕು ಅಂತಂದ್ರೆ ಕ್ವಾಲಿಟಿ ಬೇಕಾಗುತ್ತೆ. ಅಂಥವುಗಳಿಗೆ ನಾವು ಪಾಲಿಥಿನ್ ಕವರ್ ಹಾಕಿಬಿಟ್ರೆ, ಆ ಪಾಲಿಥಿನ್ ಕವರ್ನ ತೊಡಿಸಿಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಕಟ್ಟಿಬಿಟ್ರೆ ಅದಕ್ಕೆ ಹುಳ ಬಂದು ಕೊರಿಯೋದಿಲ್ಲ. ಅಂಥ ಹಣ್ಣು ಬಹಳ ಗುಣಮಟ್ಟವಾಗಿರುತ್ತೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಸಿಗುತ್ತೆ. ಅದಕ್ಕೋಸ್ಕರ ರೈತರುಗಳು ಇತ್ತೀಚೆಗೆ ಯಾರು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಕಳಿಸ್ತಿದ್ರೋ ಈ ಪದ್ಧತಿಯನ್ನು ಅನುಸರಿಸ್ತದೆ. ಇನ್ನು ತೆಂಗಿನ ತೋಟ, ಅಡಿಕೆ ತೋಟ ಇಲ್ಲೆಲ್ಲ ಇದ್ದ ಹತ್ರ ಅಥವಾ ತೋಟದ ಮನೆ ಇದ್ದ ಹತ್ರ ನಾವು ತಿಪ್ಪೆ ಗುಂಡಿಯಲ್ಲಿ ಮಾಡ್ಕೊಂಡಿರ್ತೀವಿ. ತೆಂಗಿನ ರೈನೋಸರಸ್ ದುಂಬಿ ಅಂತ ನಾವೇನ್ ಕರಿತೀವೋ ಆ ದುಂಬಿಗೆ ಸಾಮಾನ್ಯವಾಗಿ ಅದು ಮೊಟ್ಟೆ ಇಡೋದು ತಿಪ್ಪೆ ಗುಂಡಿನಲ್ಲೇ ಇಡ್ತವೆ. ಅದು ಕಾಯಿ ಕಡುಬು ಹುಳ ಅಂತ ಕರಿತೀವಿ. ಅದು ಸಿಹಿ ಆಕೃತಿಯಾಗಿ ಬಿಳಿ ದೊಡ್ಡ ಹುಳು ಇರುತ್ತೆ. ಅದನ್ನ ನಾವು ನಿಯಂತ್ರಣ ಮಾಡಬೇಕು ಅಂತಂದ್ರೆ ತಿಪ್ಪೆ ಗುಂಡಿನ ಅಗದ್ಬಿಟ್ಟು ಹುಳುಗಳನ್ನು ಯಾಂತ್ರಿಕವಾಗಿ ಹಿಡಿದು ಒಂದು ಸೀಮೆ ಎಣ್ಣೆ ಮತ್ತು ನೀರಿನಿಗೆ ಒಂದು ಬಕೆಟ್ ಹಾಕೊಂಡ್ಬಿಟ್ಟು ಅದರಲ್ಲಿ ಹಾಕಿ ಸಾಯಿಸಿದ್ರೆ ತೆಂಗಿನ ತೋಟಕ್ಕೆ ಹೋಗೋದಿಲ್ಲ. ಇದು ಒಂದು. ಅದಲ್ಲದೆ ತೆಂಗಿನ ಸುಳಿಯಲ್ಲಿ ಉಪ್ಪು ಮತ್ತು ಮರಳು ಇವೆರಡನ್ನು ಮಿಶ್ರಣ ಮಾಡಿ ಒಂದು ಬಟ್ಟೆನಲ್ಲಿ ಇಟ್ಟು ತೆಂಗಿನ ಸುಳಿಯಲ್ಲಿ ಇಟ್ಟರೆ ಈ ರೈನೋಸರಸ್ ದುಂಬಿ ಏನಿದೆಯೋ ಆ ದುಂಬಿ ಕಚ್ಚಕ್ಕೆ ಹೋದಾಗ ಅವುಗಳ ಹಲ್ಲುಗಳು ತಾಕಿಬಿಟ್ಟು ಹಲ್ಲು ಮುರಿಯುತ್ತೆ, ಆವಾಗ ಅದು ಕಚ್ಚೋದು ಬಿಡುತ್ತೆ. ಇನ್ನು ದುಂಬಿ ಏನಾದರೂ ಸುಳಿ ಒಳಗೆ ಇದ್ದರೆ ನಾವು ಉಕ್ಕಂತದ್ದು ಸಲಾಕಿ, ಈ ಸಲಾಕಿಯಿಂದ ಚುಚ್ಚಿಬಿಟ್ಟು ಆ ಹುಳುನ ನಾವು ಹೊರಗೆ ತೆಗೆದು ಯಾಂತ್ರಿಕವಾಗಿ ಸಾಯಿಸೋದ್ರಿಂದ ತೆಂಗಿನ ಮೇಲೆ ಬರತಕ್ಕಂಥ ರೈನೋಸರಸ್ ದುಂಬಿಗಳನ್ನು ನಾವು ಇದು ಮಾಡಬಹುದು. ಸಾಮಾನ್ಯವಾಗಿ ರೈತರು ಬೆಳೆ ಮೊದಲೆಲ್ಲ ಕಟಾವು ಮಾಡ್ತಿದ್ರು, ಈಗೆಲ್ಲ ಮಿಷಿನ್ ಬಂದಿದೆ, ಎಲ್ಲ ಕಟ್ ಮಾಡ್ತಿದ್ದಾರೆ. ಅದರ ಅನುಕೂಲ ಒಂದು ಕಡೆ ಕೂಲಿಕಾರರ ಸಂಖ್ಯೆ ಸಮಸ್ಯೆ ಪರಿಹರಿಸ್ಕೊಂಡ್ರು, ಅದರಲ್ಲಿ ಕೂಳೆ ಏನಿರುತ್ತೋ ಆ ಕೂಳೆದಲ್ಲಿ ಕೋಶಾವಸ್ಥೆಗೆ ಹೋಗ್ಬೋದು ಕೀಟ ಇಲ್ಲ, ಅಥವಾ ಮೊಟ್ಟೆನಾದರೂ ಇಟ್ಟಿರ್ಬೋದು ಪತಂಗ ರೂಪದಲ್ಲಿ, ಮುಂದೆ ಯಾವಾಗ ಮಳೆ ಬರುತ್ತೋ ಅವಾಗ ಬೆಳೆ ಬರುತ್ತೋ ಅವಾಗ ಕೀಟ ಬರುತ್ತೆ. ಅದಕ್ಕೋಸ್ಕರನೇ ಕಬ್ಬೆ ಆಗಲಿ ಭತ್ತನೆ ಆಗಲಿ ನೆಲಮಟ್ಟಕ್ಕೆ ಸರಿಯಾಗಿ ಕಟಾವು ಮಾಡಿದರೆ ಅವು ಎಲ್ಲ ಹೋಗುತ್ತೆ. ಮತ್ತು ಇನ್ನು ಮಾಗಿ ಉಳುಮೆ ಮಾಡಿದಾಗ ಈ ಎಂಟೆಗಳನ್ನೆಲ್ಲ ಆದ್ಬಿಟ್ಟು ಕೂಳೆನೇ ಆಯಿತು ಅಥವಾ ಹುಳುಗಳನ್ನೇ ಆಯಿತು ಆದ್ಬಿಟ್ಟು ಒಂದು ಕಡೆಗೆ ಹಾಕಿ ಸುಡೋದ್ರಿಂದ ಇದು. ಇದೇ ರೀತಿ ಕಂಬಳಿ ಹುಳು ಅಂತ ಏನು ಕರಿತೀವ, ರೆಡ್ ಹೇರಿ ಕ್ಯಾಟರ್ಪಿಲ್ಲರ್ ಅಂತ ನಾವು ಶೇಂಗಾದಲ್ಲಿ ಬರುತ್ತೆ. ಇದು ಪಾವಗಡ ಹತ್ತದಾಗೆಲ್ಲ ಹಿಂದೆ ಭಾಳಷ್ಟು ಕ್ಯಾಂಪೇನ್ ಮಾಡಿ ಬೋನಫೈರ್ ಅಂತ ಹೇಳಿ ಮಾಡಿಬಿಟ್ಟು ಅಲ್ಲೇದಲ್ಲೇ ಇಲಾಖೆಯವರು ಮತ್ತು ಕೃಷಿ ವಿಜ್ಞಾನ ಕೇಂದ್ರದವರು ಕೃಷಿ ವಿಶ್ವವಿದ್ಯಾಲಯ ಒಟ್ಟಿಗೆ ಸೇರಿಬಿಟ್ಟು ರಾತ್ರಿ ಹೊತ್ತು ದೀಪಕ್ಕೆ ಏನು ಆಕರ್ಷಣೆ ಆಗ್ತವೋ ಅವನ್ನೆಲ್ಲ ಬೆಂಕಿ ಹಾಕಿಬಿಟ್ಟು ಆಕರ್ಷಣೆ ಮಾಡಿ ಸುಡ್ತಾ ಇದ್ರು. ಇದು ಒಂದು ಮುಂಜಾಗ್ರತೆ ಕ್ರಮ. ಈ ವರ್ಷ ಈ ಹುಳು ಬಂದಿದೆ, ಮುಂದಿನ ವರ್ಷ ಅಲ್ಲಿ ಗ್ಯಾರಂಟಿಗೆ ಬರುತ್ತೆ ಅನ್ನೋದೇ ಇದೇ ನಮಗೆ ಮುಂಜಾಗ್ರತೆ ಕ್ರಮಗಳನ್ನು ಅಳವಡಿಸ್ಕೊಂಡ್ರು. ಇದಲ್ಲದೆ ಕೆಲವೊಂದು ಸೂರ್ಯಕಾಂತಿ ಬೆಳೆ ತಗೊಳ್ಳಿ. ಇದು ನೀವು ಸೂರ್ಯಕಾಂತಿ ಬೆಳೆ ಯಾರೋ ಬೆಳೆ ಇಲ್ಲದೆ ನೀವು ಒಬ್ಬರೇ ಬೆಳೆ ಇಡ್ರೆ ಪಕ್ಷಿಗಳ ಗಿಣಿಗಳ ಕಾಟ ಜಾಸ್ತಿ ಆಗುತ್ತೆ, ಹುಳುಗಳ ಕಾಟನೂ ಜಾಸ್ತಿ. ಅದಕ್ಕೆ ಸೂರ್ಯಕಾಂತಿ ಬೆಳೆನೇ ಬೆಳೀರಿ ಅಥವಾ ಇನ್ನೊಂದು ಬೆಳೆನೇ ಸಾಮೂಹಿಕ ಬಿತ್ತನೆ ಅಥವಾ ಸಾಮೂಹಿಕ ಬೆಳೆ ಅಂದರೆ ಬಹಳಷ್ಟು ಜಾಗದಲ್ಲಿ ಎಲ್ಲ ರೈತರು ಒಂದೇ ಸರಿ ಬಿತ್ತನೆ ಮಾಡೋದ್ರಿಂದ ಬೆಳೆಯ ಹಂತ ಒಂದೇ ಸಮನೆ ಇರೋದ್ರಿಂದ ಎಲ್ಲ ರೈತರಿಗೂ ಕೀಟಗಳು ಸಮನಾಗಿ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ಮುಖ್ಯ ಬೆಳೆಗೆ ಹಾನಿ ಕಮ್ಮಿ ಆಗುತ್ತೆ, ಕೀಟನಾಶಕಗಳ ಬಳಕೆನೂ ಕಮ್ಮಿ ಆಗುತ್ತದೆ. ಬೆಳೆ ಪರಿವರ್ತನೆಯೂ ಮಾಡಬೇಕು. ಒಂದೇ ಥರ ಬೆಳೆ ನಮ್ಮ ಚಾನಲ್ ಏರಿಯಾದಾಗ ಏನಪ್ಪ, ಭತ್ತ ಬಿಟ್ಟರೆ ನೀರು ಬೆಳೆಯಲ್ಲ, ಭತ್ತ ಆದಮೇಲೆ ಭತ್ತ ಬೆಳೆದ್ರೆ ಭತ್ತಕ್ಕೆ ಈ ವರ್ಷ ಏನು ಕೀಟ ಬಂದಿತ್ತು ಮುಂದಿನ ವರ್ಷಕ್ಕೂ ಅದೇ ಕೀಟ ಬರುತ್ತೆ. ಸಾಧ್ಯವಾದಷ್ಟು ಭತ್ತ ಬೆಳೆದ ಜಾಗದಲ್ಲಿ ಇನ್ನೊಂದು ಬೇರೆ ಏನಾದರೂ ಬೆಳೆ ಪರಿವರ್ತನೆ, ಏಕದಳ ಧಾನ್ಯದ ಈ ಸರಿ ಬೆಳೆದರೆ ಮುಂದಿನ ಸರಿ ದ್ವಿದಳ ಧಾನ್ಯ ಬೆಳೆದರೆ ಅದ್ರ ಮೇಲೆ ಬರತಕ್ಕಂಥ ಕೀಟಗಳು ಕಮ್ಮಿ ಆಗುತ್ತೆ, ಮತ್ತು ಪೋಷಕಾಂಶಗಳು ದ್ವಿದಳ ಧಾನ್ಯಕ್ಕೂ ಮತ್ತು ಏಕದಳ ಧಾನ್ಯಕ್ಕೂ ಬೇರೆ ಬೇರೆ ಇರೋದ್ರಿಂದ ಬೆಳೆ ಹುಲಸಾಗಿ ಬರ್ತದೆ. ಇತ್ತೀಚೆಗೆ ಇಲಾಖೆಯವರು ಮತ್ತು ಕೃಷಿ ವಿಶ್ವವಿದ್ಯಾನಿಲಯರು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಮಣ್ಣು ಪರೀಕ್ಷೆ ಮಾಡಿರಿ ಅಂತೇಳಿ ಅನೇಕ ಸಂಘ ಸಂಸ್ಥೆಗಳನ್ನು ಇದಕ್ಕೆ ಭಾಳ ಒತ್ತು ಕೊಡುತ್ತಿದ್ದಾರೆ. ಈ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಮಣ್ಣಿನ ಫಲವತ್ತತೆ ನೋಡಿಬಿಟ್ಟು ಶಿಫಾರಸು ಮಾಡಿದ ಗೊಬ್ಬರಗಳನ್ನು ನಾವು ಅದಕ್ಕೆ ಹಾಕಿದ್ರೆ ಬೆಳೆ ಚೆನ್ನಾಗಿ ಬರ್ತದೆ. ಬೆಳೆ ಚೆನ್ನಾಗೈತೆ, ಸಸ್ಯ ಆರೋಗ್ಯವಾಗಿ ಐತೆ ಅಂತಂದ್ರೆ ಅದ್ರ ಮೇಲೆ ಬರತಕ್ಕಂತ ರೋಗ ಅಥವಾ ಪೀಡೆ ಬಹಳಷ್ಟು ಕಡಿಮೆ ಆಗ್ತದೆ. ಒಟ್ಟಾರೆ ಹೇಳ್ಬೇಕಪ್ಪ ಅಂತಂದ್ರೆ ನೈರ್ಮಲ್ಯತೆ, ಸ್ವಚ್ಛತೆ ಅಥವಾ ಕ್ಲೀನ್ಲಿನೆಸ್ ಅಂತ ಕರಿತೀವ, ಕ್ಲೀನ್ಲಿನೆಸ್ ಈಸ್ ಈಕ್ವಲ್ ಟು ಗಾಡ್ಲಿನೆಸ್ ಅಂತೀವಿ. ಅದು ಸ್ವಚ್ಛತೆ ಎಷ್ಟಿರುತ್ತೋ ಅಷ್ಟು ನಿಮ್ಮ ಬೆಳೆಗಳ ಮೇಲೆ ಬರತಕ್ಕಂಥ ಪೀಡೆಗಳ ಹಾವಳಿ ಕಡಿಮೆ ಆಗ್ತದೆ. ಇಷ್ಟವರೆಗೂ ತಾವು ಹೇಳಿದ್ದು ಜೈವಿಕ ನಾಶಕಗಳ ಬಗ್ಗೆ ಹೇಳಿದ್ರಿ ಸರ್, ಜೈವಿಕ ನಾಶಕಗಳನ್ನು ಉಪಯೋಗಿಸಿ ಈ ಕೀಟಗಳನ್ನೆಲ್ಲ ನಿಲ್ಲಿಸಬಹುದು ಅಂತ. ರಾಸಾಯನಿಕ ಕ್ರಮಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಈ ಪ್ರಸ್ತುತ ಎಲ್ಲಾ ರೈತರುಗಳು ಮತ್ತು ವಿಜ್ಞಾನಿಗಳು, ಸಂಘ ಸಂಸ್ಥೆಗಳು, ಸರ್ಕಾರಗಳು ಸಾಧ್ಯವಾದಷ್ಟು ರಾಸಾಯನಿಕ ವಸ್ತುಗಳನ್ನು ಕಡಿಮೆ ಮಾಡ್ಕೊಳ್ಳಿ, ಸಾವಯವ ಕೃಷಿಗೆ ಹೋಗ್ರಿ ಅಂತ ಹೇಳ್ತಿದ್ದಾರೆ. ಅದು ಒಳ್ಳೆ ಸಲಹೆ. ಆಮೇಲೆ ಮನುಷ್ಯನ ಆರೋಗ್ಯ ಮತ್ತು ಬಯೋಡೈವರ್ಸಿಟಿ ಅಂತ ಏನಿರುತ್ತೋ ಅದು ಕನ್ಸರ್ವ್ ಆಗ್ತಿದೆ. ಇದು ಈಗಿನ ಕಾಲಕ್ಕೆ ಅತ್ಯಂತ ಅವಶ್ಯಕವಾದ. ಅದರಲ್ಲಿ ನಾವು ರಿಪೆಲೆಂಟ್ಸ್ ಅಂತ ಕರಿತೀವಿ. ರಿಪೆಲೆಂಟ್ಸ್ ಅಂದರೆ ನಿವಾರಕಗಳು ಅಂತ ಕರಿತೀವಿ. ಈ ನಿವಾರಕ ರಿಪೆಲೆಂಟ್ಸ್ ಅಂದರೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಎಣ್ಣೆ ಅಥವಾ ಬೇವಿನ ಎಣ್ಣೆ ಇವುಗಳನ್ನು ನಾವು ಸಿಂಪರಣೆ ಮಾಡಿದರೆ ಅದರ ಮೇಲೆ ಬೇವಿನ ಬೀಜದ ಕಷಾಯ ಸ್ವಲ್ಪ ವಿಷದ ಕಷಾಯ ಇರುತ್ತೆ ಅಥವಾ ಬೇವಿನ ಎಣ್ಣೆನು ವಿಷದ ಕಷಾಯ ಇರೋದ್ರಿಂದ ಹುಳುಗಳು ಹತ್ರ ಬರೋದಿಲ್ಲ ಬೆಳೆಗಳ ಮೇಲೆ, ಹಂಗೆ ಹೋಗ್ತೀವಿ. ಇದು ರಿಪೆಲೆಂಟ್ ನಿವಾರಕ ಅಂತ ಕರಿತೀವಿ. ಇನ್ನು ಮನೆಯಲ್ಲೂ ಸಹ ನಾವು ನಿವಾರಕಗಳು ಬೆಳೆಸ್ತಾ ಇದ್ದೀವಿ. ಇದಕ್ಕೆ ಮನೆಯಲ್ಲಿ ಬರೆಸ್ತಕ್ಕಂಥ ನೀವು ಒಡಮಸ್ ಅಂತ ಒಂದು ಬೆಳೆಸ್ತೀವಿ, ಮಸ್ಕಿಟೋ ಕಾಯಿಲ್ ಅಂತ ಬೆಳೆಸ್ತೀವಿ, ಇಂಥವನ್ನೆಲ್ಲ ಬೆಳೆಸೋದ್ರಿಂದ ಅದೇ ರೀತಿನೂ ಬೆಳೆಗಳಲ್ಲೂ ನಾವು ಬೆಳೆಸೋದ್ರಿಂದ ಜಿರಲೆನೂ ಮನೆಯಲ್ಲಿ ಬರುತ್ತಲ್ಲ ಅದೇ ಥರನೇ ಮಣ್ಣಿನಲ್ಲಿ ಹಾಕಿ ಅದರಿಂದ ಕೆಲವೊಂದು ರಾಸಾಯನಿಕಗಳು ರಿಪೆಲೆಂಟ್ ಆಗಿ ಕೀಟಗಳು ಆ ಜಾಗದಿಂದ ಬೇರೆ ಜಾಗಕ್ಕೆ ಹೋಗ್ತವೆ. ಹಾಗಾಗಿ ಸಸ್ಯಗಳ ಮೇಲೆ ಹಾನಿ ಮಾಡೋದಿಲ್ಲ. ಇನ್ನು ಕೆಲವೊಂದು ಇರಿಟೆಂಟ್ಸ್ ಅಂತ ಉದ್ರೇಕ ಮಾಡ್ತಿರ್ತವೆ ಕೆಲವೊಂದು ಔಷಧಿಗಳು, ಅಂದರೆ ಫ್ಯೂಮಿಗೆಂಟ್ಸ್ ಅಂತ ಕರಿತೀವಲ್ಲ, ಅವು ಗಾಳಿಯಲ್ಲಿ ಬಂದು ಕೀಟಗಳ ಉಸಿರಾಟ ಕ್ರಿಯೆಗೆ ವ್ಯತ್ಯಾಸ ಮಾಡಿ ಅವು ಇರಿಟೆಂಟ್ ಅಂದರೆ ಕುಂದ್ರಕ್ಕೆ ಜಾಗ ಮಾಡೋದಿಲ್ಲ. ಹಾಗೇನೆ ಅವು ಬಂದ ತಕ್ಷಣ ನಾವು ವಾಸನೆಗೆ ಹೊಂಟೋಗಿ ಇರಿಟೆಂಟ್ಸ್ ಅಂತ ಕರಿತೀವಿ. ಅದೇ ರೀತಿ ಕನ್ಫ್ಯೂಜೆಂಟ್ಸ್ ಅಂತ ಕರಿತೀವಿ. ಕನ್ಫ್ಯೂಜೆಂಟ್ಸ್ ಅಂದರೆ ಗೊಂದಲ ಕ್ರಿಯೇಟ್ ಮಾಡೋದು. ಈಗ ಫೆರಮೋನ್ಸ್ ಅಂತ ಹಿಂದೆ ನಾನು ಏನು ಹೇಳಿದ್ನ, ಆ ಫೆರಮೋನ್ ಅಂದರೆ ಮೋಹಕ ಬಲೆಗಳು ಅಂತ ನಾವು ಕರಿತೀವಿ. ಮೋಹಕ ಬಲೆ ಅಂದರೆ ಯೂಶ್ವಲಿ ಹೆಣ್ಣು ಪತಂಗ ಏನು ತನ್ನ ಫೆರಮೋನ್ ಬಿಡುಗಡೆ ಮಾಡುತ್ತೋ ಅದನ್ನು ನಾವು ಕೃತಕವಾಗಿ ತಯಾರು ಮಾಡಿಟ್ಟು ಜಮೀನಿನಲ್ಲಿ ಅಲ್ಲಲ್ಲಿ ಒಂದು ಎಕರೆಗೆ 3-5 ಫೆರಮೋನ್ ಟ್ರಸ್ ಅಥವಾ ಮೋಹಕ ಬಲೆಗಳನ್ನು ಇಟ್ಟರೆ ಗಂಡದುಂಬಿ ಏನು ಮಾಡುತ್ತೆ, ಬಂದು ಅಲ್ಲಿ ಹೆಣ್ಣು ಇದೆ ಅಂತ ಸಮ್ಮೇಳನಕ್ಕೆ ಬಂದಾಗ ಮೋಸ ಹೋಗುತ್ತೆ. ಅದೇ ಕನ್ಫ್ಯೂಷನ್ಟ್ ಆಗಿಬಿಟ್ಟು ಅವಳು ಅಲ್ಲೇ ಬಿದ್ದು ಸಾಯುತ್ತೆ. ಈ ರೀತಿ ನಮಗೆ ರಾಸಾಯನಿಕಗಳಿಂದನೂ ಸಹ ಅಥವಾ ಕನ್ಫ್ಯೂಷನ್ಸ್ ಇದೆಲ್ಲ ಮಾಡ್ಬೋದು. ಇದಲ್ಲದೆ ನಾವು ಜೈವಿಕ ಕೀಟ ನಿಯಂತ್ರಣದಿಂದನೂ ಸಹ ಕೆಲವೊಂದು ಜೈವಿಕ ನಿಯಂತ್ರಣ ಕೀಟಗಳಂತಂದ್ರೆ ಗುಲ್ಗಂಜಿ ಹುಳು ಅಂತ ಕರಿತೀವಿ, ಕ್ರೈಸಪರ್ಲ ಹುಳು ಅಂತ ಕರಿತೀವಿ, ಆಮೇಲೆ ಕೋರಿಡ್ ಬಗ್ ಅಂತ ಕರಿತೀವಿ, ಮಿರಿಡ್ ಬಗ್ಸ್ ಅಂತ ಕರಿತೀವಿ. ಅದರ ಮಿರಿಡ್ ಬಗ್ಸ್ ಅಲ್ಲಿ ಒಳ್ಳೆ ಇವನು ಇರ್ತವೆ. ಅವು ಪ್ರಿಡೇಟರ್ಸ್, ಪ್ಯಾರಸೈಟ್ಸ್ ಅಂತ ನಾವೇನು ಕರಿತೀವಿ. ಇವುಗಳನ್ನು ಟ್ರೈಕೋಗ್ರಾಮನ್ ಒಂದು ಪ್ರಚಲಿತವಾದ ಪರತಂತ್ರ ಜೀವಿ ಆಗಿರುತ್ತೆ. ಇವುಗಳನ್ನು ನಾವು ನೈಸರ್ಗಿಕವಾಗಿ ಎಲ್ಲಿ ಸಿಗುತ್ತವೋ ಅಲ್ಲಿಂದ ತಂದು ನಮ್ಗೆ ಎಲ್ಲಿ ಅವಶ್ಯಕತೆ ಇದೆಯೋ ಅಥವಾ ಪೀಡೆಗಳಿದೆಯೋ ಅಲ್ಲಿಗೆ ಬಿಡುಗಡೆ ಮಾಡಿದರೆ ಒಂದು ಪದ್ಧತಿಯಿಂದ ನಾವು ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ಇಲ್ಲ ಅಂದರೆ ಕೆಲವೊಂದು ಪರತಂತ್ರ ಜೀವಿಗಳಿಂದ ನಾವು ಎಲ್ಲಿ ಯಾವ ದೇಶದಲ್ಲಿ ದೊರೆಯುತ್ತವೋ ಅಲ್ಲಿಂದ ತಂದು ನಮ್ಮ ದೇಶಕ್ಕೆ ಬಿಡುಗಡೆ ಮಾಡಿದರೆ ಇದಾಗುತ್ತೆ. ಇದರಲ್ಲಿ ಪರತಂತ್ರ ಜೀವಿ ಅಂತಂದರೆ ಒಂದು ಪಕ್ಷಿ. ಆ ಪಕ್ಷಿ ಮಾರಿಷಿಯಸ್ಗೂ ಸಹ ನಮ್ಮ ದೇಶದಿಂದ ಗೊರವಂಕ ಅಂತ ಕರಿತೀವಿ ನಾವು. ಗೊರವಂಕ ಬಗ್ಗೆ ಮಾರಿಷಿಯಸ್ ದೇಶಕ್ಕೆ ಪೀಡೆ ನಿಯಂತ್ರಣ ಕಳಿಸಿದ್ವಿ. ಅಂದರೆ ಪಕ್ಷಿಗಳ ಮಹತ್ವನೂ ಎಷ್ಟಿದೆ ಅಂತ ನೋಡ್ರಿ. ಮೊದಲೇ ನಾನು 98% ಜೀವಿತ ಪಕ್ಷಿಗಳು ಏನಿದವೋ ಅವು ಬರೀ ಪೀಡೆ ತಿಂತವೆ. ಆದರೆ ನಾವೇನು ತಪ್ಪು ತಿಳ್ಕೊಂತೀವಿ ಅಂದರೆ 2% ಪಕ್ಷಿಗಳು ಏನು ಹಾನಿ ಮಾಡ್ತವೋ ಅವು ನಮ್ಮ ಬೆಳೆ ಹಾನಿ ಮಾಡ್ತೀವಿ ಅಂತ ಅಲ್ಲ. 2% ಅದು ಯಾವುದೋ ಲೆಕ್ಕಕ್ಕೂ ಬರೋದಿಲ್ಲ. 98% ಬರೀ ಇದ್ರ ಮೇಲೆ ತಿನ್ನೋದ್ರಿಂದ ನಾವು ಪಕ್ಷಿಗಳಿಗೆ ಯಾವಾಗಲೂ ಉತ್ತೇಜನ ಕೊಟ್ಟು ಸಹ ನಮ್ಮ ಜಮೀನುಗಳಲ್ಲಿ ಬರಂಗೆ ಪರಿಚಯಗಳು ಮಾಡಿದರೆ ನಾವು ನಿಯಂತ್ರಣ ಮಾಡಬಹುದು. ಈ ಎಷ್ಟೆಲ್ಲ ಪದ್ಧತಿಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ರೈತರುಗಳು ಇದನ್ನು ಅಳವಡಿಸ್ಕೊಳ್ಳೋದ್ರಿಂದ. ಕೆಲವೊಂದು ಸಾರಿ ಬರೀ ಕೆಲವೇ ಪದ್ಧತಿಗಳನ್ನು ಅಳವಡಿಸ್ಕೋಬೇಕಾಗುತ್ತೆ, ಇನ್ನು ಕೆಲವೊಂದು ಸಲ IPM ಅಂದರೆ ಸಾಮೂಹಿಕ ಪೀಡೆ ನಿಯಂತ್ರಣ ಪದ್ಧತಿ ಅಂತ ಕರಿತೀವಿ. ಸಾಮೂಹಿಕ ಪೀಡೆ ನಿಯಂತ್ರಣ ಪದ್ಧತಿ ಅಂದರೆ ಈ ಮೇಲೆ ನಾನು ಏನು ಹೇಳಿದ್ದೆ, ಜೈವಿಕ ಕೀಟ ನಿಯಂತ್ರಣ ಆಗಲಿ, ಯಾಂತ್ರಿಕ ಕೀಟ ನಿಯಂತ್ರಣ ಆಗಲಿ, ಭೌತಿಕ ಕೀಟ ನಿಯಂತ್ರಣ ಆಗಲಿ, ಅಥವಾ ವ್ಯವಸಾಯದ ಕಲ್ಚರಲ್ ಪ್ರಾಕ್ಟೀಸ್ ಆಗಲಿ, ಅಥವಾ ಕೀಟನಾಶಕಗಳನ್ನು, ಇವೆಲ್ಲವುಗಳನ್ನು ಕಾಲಕಾಲಕ್ಕೆ ನಿಗದಿತವಾಗಿ ಸೂಕ್ತ ಸಮಯದಲ್ಲಿ